ಬಂಧುಗಳೇ, ಶ್ರೀ ಕ್ಷೇತ್ರ ಧರ್ಮಸ್ಥಳದ ಲಕ್ಷದೀಪೋತ್ಸವದ ಸಾಹಿತ್ಯ ಸಮ್ಮೇಳನದ ವೇದಿಕೆಯಿಂದ ಮತ್ತೆ ತಮಗೆ ನೇರ ಪ್ರಸಾರದ ಆಸ್ವಾದವನ್ನು ನೀಡುತ್ತಾ ಇದ್ದೇವೆ. ಬಹಳ ಸುಂದರವಾದಂತಿರಾದ ಕಾರಣಕ್ಕಾಗಿ ಮತ್ತು ಅವರು ಮಾಡುತ್ತಿರುವ ಸಮಾಜ ಸೇವೆ ಮತ್ತು ಇತ್ತೀಚೆಗೆ ಕ್ಷೇತ್ರದಿಂದ ಪ್ರಾರಂಭ ಮಾಡಲ್ಪಟ್ಟ ಅನಂತರಾಮಯ್ಯ ಮತ್ತು ಅವರ ಬಂಧು ಬಳಗದವರು ಮತ್ತು ಎಲ್ಲ ತುಂಬಾ ಜನ ಅಭಿಮಾನಿಗಳು ಸೇರಿ ಪೂಜ್ಯ ಹೆಗ್ಗಡೆಯವರನ್ನ ಬೆಳ್ಳಿಯ ಕಿರೀಟವನ್ನಿಟ್ಟು ತುಂಬಾ ಸುಂದರವಾದ ಹೂವಿನ ಹಾರವನ್ನು ಹಾಕಿ ವೇದಿಕೆಯಲ್ಲಿ ಅಭಿನಂದಿಸತಕ್ಕಂಥ ಕೆಲಸ. ವಿಕಾಸಕ್ಕೋಸ್ಕರ ಒಂದು ದಿವಸ ಸರ್ವಧರ್ಮ ಸಮ್ಮೇಳನ, ಮತ್ತೊಂದು ದಿವಸ ಸಾಹಿತ್ಯ ಸಮ್ಮೇಳನಗಳನ್ನು ಕ್ಷೇತ್ರ ಧರ್ಮಸ್ಥಳದಲ್ಲಿ ನಡೆಸಿದ್ದನ್ನು ನಾವು ನೆನಪು ಮಾಡಿಕೊಳ್ತಾ ಇದ್ದೇವೆ. ಇದೇ ಸಂದರ್ಭದಲ್ಲಿ ಮುಖ್ಯವಾಗಿ ಇದೆ ಮತ್ತು ಬಹಳ ದೊಡ್ಡ ಗ್ರಂಥಾಲಯ ಇದೆ. ಆಶ್ಚರ್ಯ ಅಂದ್ರೆ ನಾನು ಇವತ್ತು ಬೆಳಿಗ್ಗೆ ಆ ಗ್ರಂಥಾಲಯಕ್ಕೆ ಹೋಗಿದ್ದ ವ್ಯಕ್ತಿಯ ಸಂಗ್ರಹ ಅದು. ಆದರೆ ಒಂದು ದೊಡ್ಡ ಕಾಲೇಜಿನಲ್ಲಿಯೋ ಅಥವಾ ನಿಜವಾದ ಕೇಂದ್ರ ಗ್ರಂಥಾಲಯಗಳಲ್ಲಿಯೂ ಇರಲಾರದಷ್ಟು ಗ್ರಂಥಗಳನ್ನು ಅತ್ಯಂತ ಒಪ್ಪ ಓರಣದಲ್ಲಿ ಧರ್ಮಸ್ಥಳದಲ್ಲಿ ಸಂಗ್ರಹ ಇರತಕ್ಕಂಥದ್ದು. ಅವುಗಳನ್ನೆಲ್ಲ ಈಗಿನ ಆಧುನಿಕ ತಂತ್ರಜ್ಞಾನದ ಮೂಲಕ ಸಂಗ್ರಹಿಸಿಡ್ತಕ್ಕಂಥ ಡಿಜಿಟಲ್ ಇದ್ದಾರೆ ಅನ್ನುವಂಥ ಮಾಹಿತಿಯನ್ನು ನಾವು ಪಡೆದಿದ್ದೇವೆ. ಆದ್ದರಿಂದ ಕ್ಷೇತ್ರದಲ್ಲಿ ನಿರಂತರವಾಗಿ ಪರಂಪರೆಯ ಓಲೆಗರಿಗರಿಗೆ ಜನಾಂಗಕ್ಕೆ ಬೇಕಾಗಿರುವಂತಹ ಡಿಜಿಟಲ್ ರೂಪದಲ್ಲಿರುವಂತಹ ಗ್ರಂಥಗಳ ಒಂದು ಲಭ್ಯತೆಯನ್ನು ಮಾಡಿಕೊಡುವಂತಹ ವ್ಯವಸ್ಥೆಯಾಗಿ ಚಿಂತನೆಗಳು ಕ್ಷೇತ್ರದಿಂದ ಕಾಣಿಸ್ಕೊಳ್ತಾ ಇರುವುದನ್ನು ನಾವು ಕಾಣ್ತಾ ಇದ್ದೇವೆ. ಬಹುಶಃ ಶಿಕ್ಷತೆಯನ್ನು ನಾವು ಕಾಣಬಹುದು. ಸಾಮೂಹಿಕ ವಿವಾಹದ ಒಂದು ಸುಂದರವಾಗಿರ್ತಕ್ಕಂತಹ ವ್ಯವಸ್ಥೆಯನ್ನು ಕೂಡ ನಾವು ಕಾಣ್ತೇವೆ. ಪ್ರತಿ ವರ್ಷ ನಡೆಸತಕ್ಕಂತಹದ್ದು ಮಳೆಗಾಲದಲ್ಲಿ ಇಲ್ಲಿ ಪುರಾಣ ವಾಚನ ನಡೀತದೆ. ಇಂತಹ ಒಂದು ಪ್ರಯತ್ನ ಕ್ಷೇತ್ರದಿಂದ ನಡೀತಾ ಇದೆ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಅಂತೂ ಇವತ್ತು ಇಡೀ ಕರ್ಮವನ್ನ ಮತ್ತು ಶ್ರಮದ ಮೂಲಕ ತಮ್ಮನ್ನು ತಾವು ಬೆಳೆಸಿಕೊಳ್ಳಬಹುದು ಎಂತಕ್ಕಂತಹ ಒಂದು ಪರಿಕಲ್ಪನೆಯನ್ನ ಅತ್ಯಂತ ವೇದಿಕೆಯಲ್ಲಿ ಇವತ್ತು ಉಪನ್ಯಾಸವನ್ನ ನೀಡಲಿರುವಂತಹ ಮೂರು ಜನ ಉಪನ್ಯಾಸಕರಿಗೆ ಗೌರವಾರ್ಪಣೆಯ ಪ್ರಜಾವಾಣಿ ಪತ್ರಿಕೆಯಲ್ಲಿ ದುಡಿತಾ ಇರುವಂತಹ ಬೆಂಗಳೂರಿನ ಶ್ರೀ ರವೀಂದ್ರ ಭಟ್ ಆಯನಕೈ ಅವರನ್ನ ಮತ್ತು ತುಮಕೂರಿನ ಡಾಕ್ಟರ್ ಕೀರ್ತನ ಕೇಳುವುದಕ್ಕೆ ಉದ್ಯುಕ್ತರಾಗ್ತಾ ಇದ್ದೇವೆ. ಮೊದಲನೇದಾಗಿ ಬೆಂಗಳೂರಿನ ಶ್ರೀ ಅದಕ್ಕಾಗಿ ಅವರು ಸಿದ್ಧರಾಗ್ತಾ ಇದ್ದಾರೆ. ಮುಖ್ಯವಾಗಿ ಒಂದು ಮಾತನ್ನ ವಿಷಯ ಸಾಹಿತ್ಯದಲ್ಲಿ ವ್ಯಕ್ತಿತ್ವ ನಿರ್ಮಾಣ ಎನ್ನುವುದು. ಸುಮಾರು 22ಕ್ಕಿಂತಲೂ ಹೆಚ್ಚು ಕೃತಿಗಳನ್ನು ರಚಿತ ನಿರ್ಮಾಣ ಎನ್ನುವಂತಹ ವಿಷಯದ ಕುರಿತು ಮಾತನಾಡಲಿಕ್ಕೆ ತೊಡಗಿದ್ದಾರೆ. ನಾವು ಆ ಮಾತುಗಳನ್ನು ಕೇಳೋಣ, ವೇದಿಕೆಗೆ ಹೋಗೋಣ. ಶರಣು ಶಿವನೇ ನವ್ಯ ಜೀವಿ. ಇಂದಿನ ವೇದಿಕೆಯನ್ನು ಅಲಂಕರಿಸಿದಂತಹ ಧರ್ಮಾಧಿಕಾರಿಗಳಿಗೆ, ವೇದಿಕೆಯಲ್ಲಿ ಇರತಕ್ಕಂತಹ ಗಣ್ಯರಿಗೆ ಹಾಗೂ ನೆನಪಾಗತ್ತೆ, ತುಂಬಿದ ಕೊಡ ತುಳುಕಲ್ಲ ಅಂತಾರೆ. ನನಗನ್ಸುತ್ತೆ ತುಂಬಿದ ಸಭೆ ತಳುಕಲ್ ಸ್ಥಿತಿಯಲ್ಲಿರತಕ್ಕಂತಹ ಎಲ್ಲ ಹಿರಿಯ ಕಿರಿಯ ಚೇತನಗಳಿಗೆ ಹಾಗೂ ನಮ್ಮ ಕಣ್ಣಿಗೆ ಕಾಣದೇ ಇದ್ದರೂ ಕೂಡ ಪುಟ್ಟ ಮೊದಲಲ್ಲೇ ಸತ್ಯೇಶ್ ಬೆಳ್ಳೂರಿನ ಅತ್ಯಂತ ವಿನಮ್ರವಾದಂತಹ ನಮಸ್ಕಾರ ಅಂತ ಆಶ್ವಾಸಿಸ್ತಾ ಅಲ್ಲಿಯವರೆಗೆ ತಮ್ಮ ತಾಳ್ಮೆಯನ್ನು ಆಶಿಸುತ್ತಾ ಮುಂದುವರಿತೇನೆ. ಕೆಲಸ ನಡೀತಾ ಇತ್ತು ಆಗ ಮೈಸೂರಿನ ಮಹಾರಾಜರಿಗೂ ಹಾಗೂ ಕೋಲಾರದ ಚಿನ್ನದ ಗಣಿಯ ಮಾಲೀಕರಾದಂತಹ ಜಾನ್ ಟೇಲರ್ ಅನ್ನೋರಿಗೆ ಮಧ್ಯೆ ಒಂದು ಒಪ್ಪಂದ ಆಗತ್ತೆ. ಇಂತಹ ಒಂದು ನಿರ್ದಿಷ್ಟವಾದಂತಹ ದಿನದಿಂದ ಕೊಡದೇ ಇತ್ತು ಅಂತ ಅಂದರೆ ವಿಳಂಬವಾಯಿತು ಅಂತ ಅಂದರೆ ಅದಕ್ಕಾಗಿ ಜುಲ್ಮಾನೆಯನ್ನು ತೆರಬೇಕು ಅಂತ. ಹಾಗಾಗಿ ಕನ್ನಡದ ಕಾರಣದಿಂದ ಕಾವೇರಿಯ ಆ ಒಳಹರಿವು ಏನಿದೆ ಅದು ತುಂಬ ಪ್ರವಾಹವಾಗಿ ಹರಿಯಲಿಕ್ಕೆ ಶುರುವಾಗತ್ತೆ. ಎರಡೂ ದಡವನ್ನು ಮೀರಿ ಹರಿಯಲಿಕ್ಕೆ ಶುರುವಾದಾಗ ಅಲ್ಲಿ ಕೆಲಸಗಾರರೆಲ್ಲ ಗಾಬರಿಯಾಗಿ ಕೆಲಸವನ್ನು ಸ್ಥಗಿತಗೊಳಿಸಲ್ಲ. ಇದು ಪ್ರಕೃತಿಯ ವಿಕೋಪದಿಂದ ಆದದ್ದರಿಂದ ನಾವೊಂದು ನಮ್ಮ ಒಪ್ಪಂದಕ್ಕೆ ಒಂದು ತಿದ್ದು ಜುಲ್ಮಾನೆಯನ್ನು ಕೊಡೋ ಅವಶ್ಯಕತೆ ಇಲ್ಲ ಅಂತ ಮಹಾರಾಜರಿಗೆ ಮತ್ತು ಜಾನ್ ಟೇಲರ್ಗೆ ಅದೊಂದು ಒಪ್ಪಂದ. ಅಲ್ಲಿ ಪೊಲೀಸ್ ಕಮಿಷನರ್ ಆದಂಥ ಎಲ್ ಕೃಷ್ಣರಾವ್ ಅವರನ್ನ ಕರೆಸ್ತಾರೆ. ಅವರ ಒಂದು ಸಹಯೋಗದಿಂದ ಒಂದಷ್ಟು ವ್ಯವಸ್ಥೆಗಳನ್ನು ಹೊರಗೆ ಬರದ ಹಾಗೆ ತಡೀತಾರೆ. ಮೈಸೂರಿನ ಸುತ್ತಮುತ್ತ ಪ್ರಾಂತ್ಯಗಳಿಂದ ಅನೇಕ ಕೆಲಸಗಾರರನ್ನು ಕಲಿಸಿ ರಾತ್ರಿ ಪಾಳಿಗೆ ಅನುಕೂಲ ಆಗಲಿ ಅಂತ ನೂರಾರು ಕಿಟ್ಸನ್ ದೀಪಗಳನ್ನು ಕರೆಸಿ ಹಚ್ಚಿಸ್ತಾರೆ ಅಂತ ಸುಮ್ಮನಿರ್ಬೋದಾಗಿತ್ತು. ಆದರೆ ವಿಶ್ವೇಶ್ವರ ಏನ್ ಮಾಡ್ತಾರೆ ಅಂದ್ರೆ ಬೆಳಿಗ್ಗೆ 9-5 ಗಂಟೆವರೆಗೂ ಮೈಸೂರಿನಲ್ಲಿದ್ದು ಅಂದರೆ ಮಿಕ್ಕೆಲ್ಲ ಕೆಲಸಗಾರರೊಂದಿಗೆ ಬೆಳಿಗ್ಗೆ 6 ಗಂಟೆವರೆಗೂ ಕೆಲಸ ಮಾಡ್ತಾರೆ. ಆ ಒಂದು ನಿರ್ದಿಷ್ಟ ದಿನ ಅವರು ಸರಬರಾಜು ಮಾಡ್ತಾರೆ. ಮಹಾರಾಜರು ಖುಷಿ ಆಗ್ತಾರೆ, ಜಾನ್ ಟೇಲರ್ ಅಂತೂ ದಿಗ್ಭ್ರಮೆ ಆಗ್ತಾರೆ. ಈ ಒಂದು ಘಟನೆಯನ್ನು ಓದಿದಾಗ ನನಗೆ ಅತ್ಯಂತ ಪ್ರಭಾವವಾಯಿತು ಅಂತ. ಅಲ್ಲಿ ಅನೇಕ ತಂತ್ರಜ್ಞರಿಂದ ನಿರ್ವಹಣಾ ಕ್ಷೇತ್ರದ ತಂತ್ರಜ್ಞರು, ನಾವೇನು ಮ್ಯಾನೇಜ್ಮೆಂಟ್ ಗುರುಗಳು, ಉತ್ಕೃಷ್ಟವಾದಂತಹ ರೀತಿಯಲ್ಲಿ ನೆರವೇರಿಸಿದವರು ಪ್ರಾಯಶಃ ನನಗೆ ಗೊತ್ತಿರುವಾಗೆ ಸರ್ವೆ ವಿಶ್ವೇಶ್ವರನವರು ಒಬ್ಬರೇ ಅಂತ. ಈ ಒಂದು ಪ್ರಭಾವ ನನ್ನ ಮೇಲೆ ಎಷ್ಟಾಯಿತು ಅಂತಂದ ಅಂದರೆ ಗ್ರಾಹಕ ಸೇವೆಯ ಉತ್ತಮ ರೀತಿಯಲ್ಲಿ ರೂಪುಗೊಳ್ಳುತ್ತು ಅಂತ. ಅದರ ಪ್ರತಿಫಲ ಇಷ್ಟೇ, ನಾನು ಕಾರ್ಪೊರೇಟ್ ಜಗತ್ತಿನನ್ನು ಗ್ರಾಹಕರು ನನ್ನೊಡನೆ ಸಂಪರ್ಕದಲ್ಲಿದ್ದಾರೆ, ನನ್ನನ್ನು ಬಹಳ ಆದರದಿಂದ ಕಾಣ್ತಾರೆ. ಕಾರಣ ಇಷ್ಟೇ. ಅದಕ್ಕೆ ಸನ್ಮಿತ್ರರೇ, ಇವತ್ತು ನನಗೆ ಮಂಡನೆ ಮಾಡಲಿಕ್ಕಾಗಿ ವಿಷಯ ಕೊಟ್ಟಿರೋದು ತಿಟ್ಕೊಂಡು ಮಾತನಾಡುವಾಗ ನಾವು ಅದಕ್ಕೆ ಮೊದಲು ಪೂರ್ವಭಾವಿಯಾಗಿ ಇಲ್ಲಿರತಕ್ಕಂತಹ ಎರಡು ಪದಗಳು ಸಾಹಿದೇವೋ ನಮ್ಮತನವನ್ನಾಗಿ ತೆಗೆದುಕೊಳ್ಳಕ್ಕೆ ತಯಾರಾಗಿರತಕ್ಕಂತಹ ಯಾವ ಒಂದು ಅಂಶವನ್ನು ನಾವು ನಮ್ಮ ಆಚರಣೆಯಲ್ಲಿ ತರೀಲಿಕ್ಕೆ ಸಿದ್ಧರಾಗಿದ್ದೇವೋ ಅದನ್ನು ಸಾಹಿತ್ಯ ಅಂತ ಕರಿತೇವೆ. ಬಹಳ ಸರಳವಾಗಿ ಕನ್ನಡದಲ್ಲಿ ಹೇಳೋದಾಯಿತು, ನೋಡೋದು ಹಿತ ತಂದರೆ ಇನ್ಯಾರೋ ಒಬ್ಬರಿಗೆ ಕಿಚ್ಚ ಸುದೀಪ್ರವರ ಚಿತ್ರಗಳನ್ನೇ ನೋಡೋದು ಹಿತ ಅಂತ ನಾನು ಹೇಳುತ್ತಿರೋದು ಅಕ್ಷಣಿಕವಾಗಿ. ಹಾಗಿದ್ರೆ ಆ ಸಾಹಿತ್ಯದಲ್ಲಿ ಇಂತಹ ಅಂಶಗಳು ಇದೆಯಾ? ಇದೆ ಅಂತ ಬಹಳ ಸಣ್ಣ ಉದಾಹರಣೆ ಅಂದರೆ ಸತ್ಯ ಹೇಳೋದಪ್ಪ. ಸತ್ಯ ಹೇಳೋದು ಯಾವ ಕಾಲದಲ್ಲಿ ಯಾರಿಗೆ ಹಿತವನ್ನು ಕೊಟ್ಟಿಲ್ಲ ಅಲ್ಲ? ಈಗಿನ ಕಾಲದಲ್ಲಿ ಒಂದಷ್ಟು ಸುಳ್ಳನ್ನ ಹೇಳಿ ಮೋಸ ಮಾಡಿಸಿಗೂ ಕೂಡ ಹಿತ ಇಲ್ಲ, ಹಿತವೇ ಅಂತ. ಹಾಗಾಗಿ ಸತ್ಯ ಹೇಳೋದು ಹಿತ. ಸತ್ಯ ಹೇಳಬೇಕು ಅನ್ನತಕ್ಕಂತಹ ವಿಚಾರವನ್ನು ಏನಿರಬೇಕು ಅಂತಂದರೆ ಎರಡು ಅಂಶಗಳು ಇರಲೇಬೇಕು ಅಂತ. ಎರಡು ಅಂಶಗಳು ಇರಬೇಕು. ಯಾವುದದು? ಒಂದು, ಅಂತಹದರಲ್ಲಿ ರಸ ಇದೆ ಅಂತ, ಅದರ ಜೊತೆಗೆ ಜ್ಞಾನವೂ ಇತ್ತು ಅಂತಂದರೆ ಆ ಸಾಹಿಲಾಸದ ಸಂಕೇತವಾಯಿತು ಅಂತಂದರೆ ಸಾಹಿತ್ಯದಲ್ಲಿರತಕ್ಕಂತಹ ಜ್ಞಾನ ಅನ್ನೋದು ಉದ್ಧಾರದ ಸಂಕೇತಕ್ಕೆ ಮುಖ್ಯ ಆಯಿತು ಅಂದರೆ ಇನ್ನೊಂದು ನಮ್ಮ ಪೋಷಣೆಗೆ ಮುಖ್ಯ ಆಗುತ್ತೆ. ಹಾಗಾಗಿ ರಸ ಹಾಗೂ ಜ್ಞಾನ ಈ ಎರಡೂ ಕೂಡ ಯಾವುದರಲ್ಲಿದೆಯೋ ಅದು ಮಾತ್ರ ಸಾಹಿತ್ಯ, ಅದು ಮಾತ್ರ ಸಾಹಿತ್ಯ. ಅದನ್ನು ಒಂದು ಹುಳುಗಳ ಒಂದು ಪದ್ಯ ಬಹಳ ಚೆನ್ನಾಗಿದೆ. ವನೇಚ ರಾಮೋ ವಸುಚಾಹ ರಾಮ ನದಿ ಅಂದಂತಹ ಕಿರಾತ ಅಂತಂದರೆ ಬೇಡರು ಮಾತನಾಡ್ಕೊಳ್ತಾ ಇದ್ದಾರಂತೆ. ಏನಂತ ಮಾತನಾಡ್ಕೊಳ್ತಾ ಇದ್ದಾರೆ? ವನೇಚ ರಾಮ, ಪಕ್ಕ ನಾವು ಸಾಗಿಬಿಟ್ಟ ಅಂದರೆ ನಾವು ಕ್ಷೇಮ, ಅಲ್ಲಿಂದ ನಭಯಂ ಸ್ಮರಾಮ, ನಮಗೆ ಭಯ ಇಲ್ಲ ಅಂತ. ಆದರೆ ಈ ಒಂದು ಪದ್ಯದಲ್ಲಿ ರಸ ಇದೆ. ಯಾಕೆ ಅಂದರೆ ಇದೊಂದು ರೀತಿಯಾದಂತಹ ಚಮತ್ಕಾರವಾದಂತಹ ಪದ್ಯ. ಇದರ ಕಡೆಯ ಸಾಲಿನಲ್ಲಿ ಹೇಳ್ತಾರೆ, ರಾಮ ತರಾಮ ಸ್ಮರಾಮ ಅಲ್ಲೆಲ್ಲ ರಾಮ ಬಂತು ಅಂತ. ರಾಮನ ಧ್ಯಾನವನ್ನು ಮಾಡ್ತಾ ಇದ್ದುದರಿಂದ ಇವರಿಗೂ ಕೂಡ ಈ ಒಂದು ಕವನದಲ್ಲಿ ಈ ಒಂದು ಪದ್ಯದಲ್ಲಿ ಜ್ಞಾನ ಇದೆಯಾ? ಖಂಡಿತವಾಗಿಯೂ ಇಲ್ಲ. ಖಂಡಿತ ಚಿತ್ರದ ಒಂದು ಹಾಡಿನ ಒಂದು ಸಾಲು, ಆ ಹಾಡಿನ ಸಾಲು ರಾಮ ನಾಮ ಜಪಿಯುವಂತಹ ಕೆಲಸ ಅಂತ. ಇಡೀ ತನ್ನ ಜೀವಮಾನವೆಲ್ಲ ರಂಚ ರಿಷಿವತ್ತಿನಿಂದ ಹಣವನ್ನು ಮಾಡಿ ತಿರುಮತೆಗೆ ಬಂದು. ಹಾಗಾಗಿ ಈ ಪದ್ಯದಲ್ಲಿ ರಸ ಇದೆ, ಜ್ಞಾನ ಇಲ್ಲ. ಹಾಗಾದರೆ ರಸ ಮತ್ತು ಜ್ಞಾನ ಇರುವಂತಹ ಒಂದು ಸಾಹಿತ್ಯದ ಒಂದು ಉದಾಹರಣೆಯನ್ನು ಕೊಡಬೇಕು ಅಂದರೆ ನನಗೆ ಕಾಣೋದು ಅಥರ್ವ ವೇದ ಮಧುಮನ್ಮೇ ನಿಕ್ರಮಣಂ ಮಧುಮನ್ಮೇ ಪರಾಯಣಂ ಮಧುಮನ್ಮೇ ನಿಕ್ರಮಣ. ಇಲ್ಲಿ ಮಧು ಅನ್ನತಕ್ಕಂತಹ ಪದವನ್ನು ಬಳಸ್ತಾರೆ. ಮಧು ಅಂತಂದ್ರೆ ನಮಗೆ ಗೊತ್ತಿರೋ ಹಾಗೆ ಜೇನುತುಪ್ಪ ಅಂದು ಕ್ಷರಂತಿ ಸಿಂಧವಃ ಅಂತಂದರೆ ಈ ಜೇನುತುಪ್ಪವನ್ನು ಪರಮಾತ್ಮ ನಿನಗೆ ಅರ್ಪಿಸ್ತಾ ಇದ್ದೇವೆ, ಇದರಿಂದ ಸುಪ್ರಿಸಿಕೊಂಡಾಗ ಮಧು ಏನಾಗತ್ತಪ್ಪ ಅಂದರೆ ಮಧು ಅಂತಂದರೆ ಅದಕ್ಕೆ ಧಾತು ಮನಜ್ಞಾನೆ ಅಂತ. ಯಾವುದು ಜ್ಞಾನಪ್ರದವಾಗಿದೆಯೋ ಅದು ಮಧು. ಅದರ ಜೊತೆಗೆ ನಿರುಕ್ತದಲ್ಲಿ ಒಂದು ಹೇಳ್ತಾರೆ, ಮಧುರ ಇತಿ ಸುಖನಾಮ, ಯಾವುದು ಸುಖಕರವಾಗಿದೆಯೋ ಅದು ಮಧು ಅಂತ. ಎರಡನ್ನೂ ನಾವು ಬೆರೆಸ್ಕೊಂಡ್ರೆ ಏನಾಯ್ತು? ಯಾವ ಯಾವ ಮಧು ಆಗಬೇಕು? ನಮ್ಮ ನಿಕ್ರಮಣ ಮೇ ನಮ್ಮ ನಿಕ್ರಮಣ ನಿಕ್ರಮಣಂ ಅಂತ. ನಿಸ್ಮ ನಡೆ ಮಾತ್ರ ಮಧುವಾಗಿದ್ದರೆ ಸಾಲದು, ಅದಕ್ಕೆ ನಾವು ಬಳಸತಕ್ಕಂತಹ ಮಾರ್ಗ ಕೂಡ ಮಧುವಾಗಿರಬೇಕು. ನಂತರದಲ್ಲಿ ಆಗಿರಲಿ, ಈ ರೀತಿಯಾಗಿ ಇದ್ದಾಗ ಕಡೆಯಲ್ಲಿ ಏನಾಗುತ್ತಪ್ಪ, ಅದ್ಭುತವಾದಂತಹ ಒಂದು ಚಿಂತನೆಯನ್ನು ಕೊಡ್ತಾರೆ. ಮಸ್ಕಾಗಿ ನಾವು ಅಳವಡಿಸಿಕೊಳ್ಳತಕ್ಕಂತಹ ಮಾರ್ಗ ಹಾಗೂ ಅದರ ಉದ್ದಕ್ಕೂ ನಮ್ಮ ಮಾತು ಮಧುವಾಗಿತ್ತು ಅಂದರೆ, ಮಧು ಅಂತಂದರೆ ಜ್ಞಾನಮಯ ಸುಖಕರವಾಗಿತ್ತು ಅಂದರೆ ನಾವೇ ಜ್ಞಾನಮಯವಾಗ್ತೀವಿ, ನಾವೇ ಸುಖಕರವಾಗ್ತೀವಿ ಅಂತ. ಇನ್ನು ವ್ಯಕ್ತಿತ್ವಕ್ಕೆ ಬಂತ ಅಂತಂದರೆ, ವ್ಯಕ್ತಿತ್ವ ಅಂತಂದರೆ ತನ್ನತನ ಅಂತ. ಇಡೀ ವಿಶ್ವದಲ್ಲಿ ಎಷ್ಟು ಜನಸಂಖ್ಯೆ ಇದೆಯಪ್ಪ? 750 ಕೋಟಿ. ತಪ್ಪು ಅಂತ, ಒಬ್ಬರು ಇನ್ನೊಬ್ಬರು ಆಗಿರಲಿಕ್ಕೆ ಸಾಧ್ಯವೇ ಇಲ್ಲ ಅಂತ. ಒಬ್ಬ ಯಾತ್ರಿಕ ಒಂದು ಯಾತ್ರೆ ಮಾಡ್ತಾ ಸಾಗ್ತಾ ಇರ್ತಾನಂತೆ, ಒಂದು ಹಳ್ಳಿಗೆ ಬರ್ತಾನೆ. ಆ ಹಳ್ಳಿಯ ಹೊರವಲಯದಲ್ಲಿ ಒಂದು 3 ಜನ ಶಿಲ್ಪಿಗಳು ಕೂತ್ಕೊಂಡು ಕಲ್ಲನ್ನು ಕಟ್ತಾ ಇರ್ತಾರೆ ಅಂತ. ಅವನಿಗೆ ಏನು ನಡೀತಾ ಇದೆ ಅಂತ ತಿಳ್ಕೊಳ್ಳತಕ್ಕಂತಹ ಒಂದು ಕುತೂಹಲ ಮೊದಲನೇ ಇಲ್ವಾ? ಕಲ್ಲು ಕುಟ್ತಾ ಇದ್ದೀನಿ ಕಣಯ್ಯ, ಅದನ್ನೇನು ನೀನು ಬಂದು ಕೇಳೋದು ಅಂತಾನೆ. ಇವನಿಗೇನೂ ಅರ್ಥ ಆಗಲ್ಲ, ಆಯ್ತ ಎಂತ. ಅವನನ್ನು ಕೇಳಿದಾಗ ಆ ಶಿಲ್ಪಿ ಹೇಳ್ತಾನಂತೆ, ಅಯ್ಯ ನಾನಿದನ್ನು ನುಣುಪು ಮಾಡಿ ಇದರಿಂದ ಒಂದು ಸ್ತಂಭ ಹತ್ರ ಬರ್ತಾನೆ. ಅವನೂ ಕೂಡ ಮೊದಲನೇ ಎರಡನೇ ತರವೇ ಕಲ್ಲನ್ನು ಕುಟ್ತಾ ಇರ್ತಾನೆ. ಆದರೆ ಅವನನ್ನು ಕೇಳಿದಾಗ ಅವನು ಹೇಳ್ತಾನೆ, ಅಪಾರನ್ನು ಕಟ್ಟುತ್ತಾ ಇದ್ದೇನೆ. ನೋಡಿ, 3 ಶಿಲ್ಪಿಗಳು ಕುಟ್ತಾ ಇದ್ದು ಅದೇ ಕಲ್ಲನ್ನು. ಆದರೆ ಒಬ್ಬೊಬ್ಬರ ಆ ಒಂದು ವಿಷಯ ಪ್ರಾಪ್ತಿಯಾಗಬೇಕು ಅಂತಂದರೆ ವ್ಯಕ್ತಿತ್ವವನ್ನು ಕಟ್ಟಿಕೊಡೋದಕ್ಕೆ 3 ಅಂಶಗಳು ಬಹಳ ಮುಖ್ಯ ಅಂತ. ಅವುಗಳನ್ನು ಎತ್ತಂತಹ ಆತ್ಮನ ಆ ಒಂದು ಚಿತ್ತದಲ್ಲಿ ಆ ಎಲ್ಲ ಜನ್ಮ ಜನ್ಮಾಂತರಗಳ ಕಲಿಕೆ ಅಡಕವಾಗಿ ನಮ್ಮ ಗುರು ಹಿರಿಯರಿಂದ ದೊರೆಯತಕ್ಕಂತಹ ಕಲಿಕೆ ಇವೆಲ್ಲವೂ ಕೂಡ ಪರಿಸರ, ಇವೆರಡರಿಂದ ವ್ಯಕ್ತಿತ್ವ ನಿರ್ಮಾಣ ಸಾಧ್ಯ ಅಂತ ನಮ್ಮ ಕೈಯಲ್ಲಿಲ್ಲ. ಹಾಗಾಗಿ ಇವೆರಡೂ ಕೂಡ ನಮಗೆ ಚಂದದಲ್ಲಿ ದೊರೆಯದೇ ಇದ್ದರೆ ಏನು ಮಾಡೋದು? ಆ 3ನೆಯ ಅಂಶ ಪುರುಷ ಪ್ರಯತ್ನ ಅನ್ನೋದು ತುಂಬ ಮುಖ್ಯವಾಗಿ ಬರುತ್ತೆ ಅಂತ. ಆ ಪುರುಷ ಪ್ರಯತ್ನ ಕಟ್ಟಿಕೊಳ್ಳಲಿಕ್ಕೆ ಸಾಧ್ಯ ಅಂತ. ಲಂಕೆಯೊಳು ಜನಿಸಿದವರೆಲ್ಲ ರಾವಣರೇ ಅಲ್ವಾ? ರಾವಣರ ಜೊತೆಗಿದ್ದವರೆಲ್ಲ ರಾವಣರೇ ಆಗಿದ್ರ ಅಂತ. ಪತಿವ್ರತ ಶಿರೋಮಣಿಯಾದಂತಹ ಮಂಡೋದರಿಯಲ್ಲಿರಲಿಲ್ವ, ರಾಮಭಕ್ತನಾದಂತಹ ವಿಭೀಷಣ ಇರಲಿಲ್ವ, ಕೌರವ ಶಕುನಿಗಳ ಆ ಮಧ್ಯದಲ್ಲಿಯೇ ವಿದುರ ಇಷ್ಟವಾದಂತಹ ಹೂವು ಕಮಲ, ಆ ಕಮಲ ಅಲ್ಲಿಯೇ ಮೈದುಂಬಿ ಅರಳಿ ತನ್ನ ಸಾಕ್ಷಾತ್ಕಾರವನ್ನು ಪಡೀತಾಳಲ್ವಾ ಅಂತ. ಹಾಗಾಗಿ ಪುರುಷ ಪ್ರಯತ್ನ ಒಂದಿತ್ತು ಅಂದರೆ ನಮ್ಮ ಪರಿಸರ ಹಾಗೂ ಸಂಸ್ಕಾರ ಎರಡನ್ನೂ ಕೂಡ ಮಾಸೆಯ ಹೊನಲು ಆವ ಸಂಸ್ಕಾರಗಳು ಆವ ಕಲಿಕೆಗಳು ಸಹ ಒಂದು ದೈವ ವರ ನಮಗಿರಲಿ ಅಂತ. ಪ್ರಶ್ನೆ ಬರುತ್ತೆ, ಏನಪ್ಪ ನೀನೆಲ್ಲ ಬರೀ ಪುರುಷ ಪ್ರಯತ್ನ ಪುರುಷ ಪ್ರಯತ್ನ ಅಂತಾನೆ ಹೇಳ್ತಾ ಇದೆಯಲ್ಲ, ಏನು ಪ್ರಯೋಜನ ಆಯಿತು, ದೈವ ಕೃಪೆ ಬೇಡವ ಅಂತ. ದೈವ ಕೃಪೆ ಬೇಕು, ಅದು ನಮಗೆ ಸಾಹಿತ್ಯದಿಂದ ಒದಗಿತಕ್ಕಂತಹ ಒಂದು ವಿಚಾರ ಅಂತ. ಎಡೆಬಿಡದೆ ನಡೆಸುತ್ತ ನಮ್ಮ ನೊಲುಮೆ ನವ್ಯ ಜೀವಿ, ನಾವು ನಮ್ಮ ಪುರುಷದ ಪ್ರಯತ್ನದಲ್ಲಿ ಹೆಜ್ಜೆ ಇಡ್ತಾ ಒಳ್ಳೆಯ ಸಾಹಿತ್ಯವನ್ನು ಅರಸ ಒಂದು ಕ್ಷಣದಲ್ಲಿ ನಮಗೆ ಒಲಿತಾನೆ ರಾಮ, ಒಲಿತಾನೆ ಶಂಕರ, ಒಲಿತಾನೆ ಅಂತ. ಇದು ಬಹಳ ಮುಖ್ಯ ಅಂತ ಅಂತ ಕರೀತೇನೆ, ಯಾಕೆಂದರೆ ಇದನ್ನು ನಮಗೆ ಇದರಲ್ಲಿ ಯಾವುದೇ ಒಂದು ಹಿಡಿತ ನಮಗಿಲ್ಲ ಅಂತ. ಆ ಪರಿಸರವನ್ನು ಕಟ್ಟಿಕೊಡುವ ಬಿತ್ತು ಅನ್ನ ಅಂದರೆ ಒಳ್ಳೆಯ ಸಾಹಿತ್ಯವನ್ನು ನಾವು ಅರಸ್ತೇವೆ, ಆ ಸಾಹಿತ್ಯದಿಂದ ನಮ್ಮ ವ್ಯಕ್ತಿತ್ವ ನಿರ್ಮಾಣ ಖಂಡಿತವಾಗಿಯೂ ಸಾಧ್ಯ ಅಂತ. ಅಂತ ಯಾವುದೇ ಒಂದು ವಿಷಯವನ್ನು ತೆಗೆದುಕೊಂಡರೂ ಕೂಡ ಇದು ಮಾಡಲೇಬೇಕಪ್ಪ, ಇದನ್ನು ಮಾಡಲೇಬಾರದು ಅಂತ. ಮಾಡಲೇಬೇಕು ಏನಿದೆಯೋ ಅದನ್ನು ನೀವು ಮಾಡಿತು ಅಂತ ಅಂದರೆ ನೀವು ಕೈಹಿಡಿದಂತಹ ಕೆಲಸ ಸಫಲತೆಯನ್ನು ಪಡೆಯೋದಿಲ್ಲ ಅಂತ. ಹಾಗಾದರೆ ಸಾರ್ವಕಾಲಿಕವಾಗಿರಬೇಕು, ಸಾರ್ವಜನಿಕವಾಗಿರಬೇಕು, ಜ್ಞಾನಪ್ರದವಾಗಿರಬೇಕು, ರಸವನ್ನು ಉಳ್ಳಂತಾಗಿರಬೇಕು, ಅದುಗಳು ಒಳ್ಳೆಯ ಸಾಹಿತ್ಯದಲ್ಲಿ ಇರಬಾರದು ಅಂತ. ಮೊದಲನೆಯದು ಅತಿವ್ಯಾಪ್ತಿ ದೋಷ ಅಂತ. ಅಂದರೆ ಯಾವ ಒಂದು ವಿಚಾರವನ್ನು ನೋಡಿ ಹೊರಗೆ ಬಂದಾಗ ಹೇಳ್ತೀವಿ, ಒಂದು ಗಂಟೆಯಲ್ಲಿ ಮಾಡಬಹುದಾಗಿತ್ತು ಮಾರಯ್ಯ, ಬೇಡದ್ದನ್ನೆಲ್ಲ ತುರ್ಕಿ ತುರ್ಕಿ ತುರ್ಕಿ ಇದ್ದಾಗ ಸಭಿಕರು ಹೇಳ್ತಾರೆ ತುಂಬ ಚೆನ್ನಾಗಿ ಮಾತನಾಡಿದ್ರು ಮಾರಯ್ಯ, ತುಂಬ ಚೆನ್ನಾಗಿ ಮಾತನಾಡಿದ್ರು. ಆದರೆ ಬಹಳ ಮುಖ್ಯವಾದಂತಹ ಈ ಒಂದೆರಡು ಅಂಶಗಳನ್ನು ಕೈಬಿಟ್ರಲ್ಲ, ಅದು ಅವ್ಯಾಪ್ತಿ ದೋಷ ಅಂತ. ಮೂರನೇದು ಅಸಂಭವ ದೋಷ ಅಂತ. ವರ್ಣನೆ ಚೆನ್ನಾಗಿದೆ ಆದರೆ ಅದು ಅಸಂಭವ ದೋಷಕ್ಕೆ ಒಳಗಾಗತ್ತೆ. ಹಾಗಿತ್ತೆ ಈ ಮೂರೂ ದೋಷಗಳು ಯಾವುದರಲ್ಲೂ ನನಗೆ ಏಳು ನಿಮಿಷಗಳ ಕಾಲಾವಕಾಶವಿದೆ, ಅಷ್ಟರಲ್ಲಿ ಮುಗಿಸ್ತೇನೆ. ಈ ಸಾಹಿತ್ಯದಿಂದ ವ್ಯಕ್ತಿತ್ವ ನಿರ್ಮಾಣ ಆಗಬೇಕು, ಕಾವ್ಯವನ್ನು ತಗೊಂಡು ಬಂದು ನಿಮ್ಮ ಮುಂದೆ ವಾಚನ ಮಾಡೋದಿಲ್ಲ, ಸುಂದರವಾದಂತಹ ಒಂದು ಪ್ರಬಂಧದ ಸಾಲುಗಳನ್ನು ನಾನು ಓದದ ಹಿಂದಿನ ಸಾಹಿತ್ಯವನ್ನು ನಾವು ಅರ್ಥ ಮಾಡಿಕೊಂಡ್ರೆ ಸಾಕು ಅಂತ ನನಗನ್ಸುತ್ತೆ. ಹಾಗಾಗಿ ಎರಡೇ ಎರಡು ನಿದರ್ಶನಗಳನ್ನು ನಾನು ಕೊಡ್ತಾ ಇದ್ದೇನೆ ಇಲ್ಲಿ. ಮೊದಲನೇದಾಗಿ ಒಂದು ಪದ ಯಜ್ಞ ಅನ್ನತಕ್ಕಂತಹ ಒಂದು ಪದವನ್ನು ತಗೊಳ್ಳೋಣ. ಯಜ್ಞ ಅನ್ನತಕ್ಕಂತಹ ಕಾಪಾಡ್ತಾ ಇರತಕ್ಕಂತಹ ದೈವ ಶಕ್ತಿಗೆ ಮಣಿದು ಹವಿಸ್ಸನ್ನು ನೀಡಿ ಅವನನ್ನು ಸಂತೃಪ್ತಿಗೊಳಿಸಿ ಅಲ್ಲಿ ನಮ್ಮೆಲ್ಲರಿಗೂ ಯಜ್ಞ ಮಾಡಲಿಕ್ಕಾಗಲ್ಲ. ಹಾಗಾದರೆ ಆ ಯಜ್ಞ ಅನ್ನತಕ್ಕಂತಹ ಪದದ ಹಿಂದಿರತಕ್ಕಂತಹ ಸಾಹಿತ್ಯ ಏನು, ನಿರುಕ್ಷ್ಟವಾಗಿ ಮಾಡ್ತೀಯೋ ಅದು ಯಜ್ಞ. ನಾವು ಮನೆ ಕಸ ಗುಡಿಸ್ತಾ ಇದ್ದೀವಪ್ಪ, ಆ ಕಸ ಚಂದದಲ್ಲಿ ಅವನು ಓದಿದ್ರೆ ಆ ಓದೆ ಅವನಿಗೆ ಯಜ್ಞ ಅಂತ. ನೋಡಿ, ಸಾಹಿತ್ಯದಿಂದ ನಮಗೆ ಈ ಪದದ ಅರ್ಥ ಗೊತ್ತಾದಿದ್ರು ಕೂಡ ನಮ್ಮ ಕೈಯಲ್ಲಿರತಕ್ಕಂತಹ ಕೆಲಸವನ್ನು ನಾವು ಚಂದದಲ್ಲಿ ಮಾಡಿಬಿಟ್ರೆ ನಾವು ಕೂಡ ಯಜ್ಞದಲ್ಲಿ ಭಾಗಿಯಾಗೋದಿಲ್ವಾ ಅಂತ ಹೇಳ್ತಾರೆ. ನಾವು ಸಂಕಲ್ಪ ಇಲ್ಲದೆ ಮಾಡತಕ್ಕದ್ದು ಪ್ರಾರ್ಥನೆ ಅಲ್ಲ, ಅದು ಯಾಚನೆ. ದೇವ ಕೇಳಿದ ನಂತರದಲ್ಲಿ ಅಪ್ಪ ಪರಮಾತ್ಮ ನನಗೆ ನಿನಗೆ ಒಂದು ಒಪ್ಪಂದ ಇದೆ ಕಣಯ್ಯ, ನೀನಿದನ್ನು ನನಗೆ ಕೊಡು, ನಾನು ಅದನ್ನು ಚಂದದಲ್ಲಿ ಬಳಸ್ಕೊಂಡು ಉದ್ಧಾರ ಆಗ್ತೀನಿ, ಲೋಕ ಕಂಟಕನಾಗಲ್ಲ, ಸಮಾಜವನ್ನು ತಿದ್ದುತ್ತೇನೆ. ಈ ಎರಡೂ ಏನನ್ನು ಕೇಳ್ತಾ ಇದ್ದೇವೆ ಭಗವಂತನನ್ನು, ಅಲ್ಲಿ ಸವಿತ್ತು ಎಲ್ಲಕ್ಕೂ ಉತ್ಪಾದಕಕ್ಕೂ ಕಾರಣವಾಗಿರತಕ್ಕ ಕೇಳ್ತಾ ಇದ್ದೀವಿ. ಭಾಜ್ರ ದೀಪ್ತೋ ಅಂತ ಧಾತು, ಭರಗಸು ಅಂದರೆ ಏನು, ಕೆಟ್ಟ ಚಿಂತನೆಗಳು ಮನಸ್ಸಿನ ಮುಂದುವರೆದು ನಾವೇ ಹೇಳ್ತೀವಿ ಭೀಮಹಿ ಧಾರಣ ಪೋಷಣ ಯೋಹ ಅಂತ. ನೀನು ಕೊಟ್ಟಂತಹ ಅರಿಸಿಕೊಂಡು ಲೋಕಕ್ಕೆ ಲೋಕಪ್ರದವಾಗಿ ನಾನು ನನ್ನ ಬದುಕನ್ನು ಕಟ್ಟಿಕೊಳ್ತೀನಿ. ಹಾಗಾಗಿ ಅದು ಹಾಗಾಗಿ ಆ ಒಂದು ಇನ್ನೊಂದು ಮೂರು ನಿಮಿಷ ನನಗೆ ಕಾಲಾವಕಾಶವಿರೋದ್ರಿಂದ ನನ್ನ ಆ ಒಂದು ಈ ವಿಷಯ ಮಂಡನೆಯ ಕಡೆಯ ಹಂತಕ್ಕೆ ಬರ್ತಾ ಇರಲಿಲ್ಲ. ರಾಮನ ಕಥೆ ಯಾವತ್ತೂ ಪವಿತ್ರವೇ, ಆದರೆ ಆ ಕಾವ್ಯ ಪವಿತ್ರವಾಗಬೇಕಾದ್ರೆ ಅದನ್ನು ವಾಲ್ಮೀಕಿಯವರೇ ಬರೀಬೇಕು. ಹಾಗಾಗಿ ರಚಿಸಿದಂತಹ ರಾಮಾಯಣ ಅದು ಆ ರಾಮಾಯಣ ಆದ್ದರಿಂದ, ವಾಲ್ಮೀಕಿ ವಿರಚಿತ ರಾಮಾಯಣ ಆದ್ದರಿಂದ ಪೂಜ್ಯದಲ್ಲಿ ಯಾವುದೋ ಒಂದು ಪಾತ್ರದಿಂದ ವ್ಯಾಸರು ಹೇಳಿಸಲ್ಲ, ಅದನ್ನು ಶ್ರೀಕೃಷ್ಣ ಪರಮಾತ್ಮನಿಂದನೇ ಹೇಳಿಸ್ತಾರೆ. ಹಾಗಾಗಿ ಭಗವದ್ಗೀತೆಯ ವಿಷಯ, ಹಾಗಾಗಿ ನಾನು ಮತ್ತೆ ಮತ್ತೆ ಒತ್ತಿ ಹೇಳ್ತಾ ಇದ್ದೇನೆ, ಆ ಸಾಹಿತ್ಯವನ್ನು ರಚಿಸಿದವರನ್ನು ಕೂಡ ನಾವು ಮನಸ್ಸು ನಡೆಯುತ್ತ ನಡೆದಂತೆ ಮಿಡಿಯುತ್ತ ಮಿಡಿದುದನೆ ಚಿತ್ರಿಸಿದ ದಾರ್ಶನಿಕ ಹರಿಹರು, ಈ ಅಂತಹ ಸಾಹಿತಿಗಳನ್ನು ಹುಡುಕಬೇಕು ಅಂತ. ಕನ್ನಡ ಸಾಹಿತ್ಯದಲ್ಲಿ ಆ ರೀತಿಯಲ್ಲಿ ಬರೆದದ್ದನ್ನೇ ಬದುಕದಂತಹ ಬಹುತೇಕ ಅದರಂತೆ ಬದುಕದವರು ಅಂತ. ಹಾಗಾಗಿ ಅವರ ಆ ಒಂದು ಕಲೆ ಏನಿದೆ, ಅವರ ಒಂದು ಕೊಡುಗೆ ಏನಿದೆ, ಅದು ಪೂಜ್ಯವಾಗತ್ತೆ. ಹಾಗಾಗಿ ನಾವು ಸಾಹಿತ್ಯವನ್ನು ಅರಸುವಾಗ ಸಾಹಿತಿಯ ಬಗ್ಗೆಯೂ ಕೂಡ ಒಂದಷ್ಟು ಗಮನ ಕೊಡೋಣ ಅಂತ ಹೇಳಿ, ಅಂತರ್ಜಾಲದಲ್ಲಿ ಏನಿಲ್ಲ ಅಂತ, ಎಲ್ಲವೂ ಇದೆ ಅಂತ, ಕೆಟ್ಟದ್ದಿದೆ, ಕೊಳಕಿದೆ, ಅಲ್ಲೇ ಬಹಳ ಪವಿಚಾರಗಳು ಇದೆ ಅಂತ ಅಲ್ವಾ, ಸಾಹಿತ್ಯದಲ್ಲೂ ಅಷ್ಟೇ ಅಂತ. ಇಲ್ಲಿ ನಮಗೆ ಒಂದು ಗೊಂದಲ ಬರುತ್ತೆ, ಇಷ್ಟೆಲ್ಲ ಇದ್ದಾಗ ನಾವು ಯಾವುದನ್ನು ಆಯ್ಕೆ ಮಾಡ್ಕೊಳ್ಳೋದು, ಬಹಳ ಕಷ್ಟಪಡ್ತೀವಿ, ಬಹಳ ಪಜಿತಿ ಪಡ್ತೀವಿ. ನಾನು ಹೇಳ್ತೀವಿ ಯಾವುದರಲ್ಲೂ ಕೂಡ ಆಯ್ಕೆ ಎರಡರ ಮೇಲೆ ಕೊಳ್ಳಿ, ನಮ್ಮ ಬದುಕನ್ನು ತೊಗೊಂಡುಕೊಳ್ಳಿ, ಅಲ್ಲಿರೋದು ಎರಡೇ ಎರಡು ಮಾರ್ಗಗಳು. ಏನದು, ನರಕಗಳು ಬಹಳಿಲ್ಲ ಎರಡರೊಳಗೊಂದವನ ದಡ ಮುಟ್ಟಿಸುವುದು, ತೆರೆ ಎರಡು ಗತಿಗಳಲ್ಲಿ ಸರಿ ತಪ್ಪು ಎರಡೇ ಪಥ ನವ್ಯ ಜೀವಿ. ಅದರಲ್ಲೂ ಎಲ್ಲ ಗತಿಗಳಲ್ಲೂ ಒಂದು ಸರಿ ಒಂದು ತಪ್ಪು. ನಾವು ತುಂಬಾ ಗೊಂದಲಕ್ಕೊಳಗಾಗದೆ ಆ ಸರಿಯನ್ನು ಕೂಡ ನಾವು ಮುಂದಿಟ್ಟುಕೊಂಡು ನಾವು ಮುಂದುವರಿಯೋದಾದ್ರೆ ನಮ್ಮ ವ್ಯಕ್ತಿತ್ವ ಖಂಡಿತವಾಗಿಯೂ ನಿರ್ಮಾಣವಾಗತ್ತೆ. ಇಲ್ಲದಿಗೆ ಮತ್ತೊಮ್ಮೆ ನಾನು ನನ್ನ ಸಾಷ್ಟಾಂಗ ನಮನಗಳನ್ನು ಅರ್ಪಿಸ್ತಾ ನನ್ನ ಈ ಒಂದು ಭಾಷಣಕ್ಕೆ ಅತ್ಯ ಮೂಲ ಕಾರಣರಾದಂತಹ ಮಾತೃಶ್ರೀ ಅವರಿಗೆ ನನ್ನ ನಮನಗಳನ್ನು ಸಲ್ಲಿಸ್ತಾವಾಗಿರಿ, ನಗತಾ ನಗತಾ ಇರಿ, ನಮಸ್ಕಾರ. ಬಂಧುಗಳೇ, ಸಾಹಿತ್ಯ ಸಮ್ಮೇಳನದ ವೇದಿಕೆಯಿಂದ ಸಾಹಿತ್ಯದಿಂದ ವ್ಯಕ್ತಿತ್ವ ನಿರ್ಮಾಣ ಎಂಬ ವಿಷಯದ ಕುರಿತು ಶ್ರೀ ಸತ್ಯೇಶ್, ಮುಖ್ಯವಾಗಿ ಒಂದು ಸಾಹಿತ್ಯ ಅಂದ್ರೆ ಹೇಗಿರಬೇಕು, ಅದರ ರಸ ಮತ್ತು ಜ್ಞಾನದಿಂದ ಹೇಗೆ ಕೂಡಿರಬೇಕು ಅನ್ನೋದುಗಳಲ್ಲಿ ನೆನಪು ಮಾಡಿಕೊಳ್ತಕ್ಕಂಥ ಸಂಗತಿ ಏನು ಅಂದ್ರೆ, ಬಹುಶಃ ಇವತ್ತು ನಾವು ನಮ್ಮ ಇನ್ನೊಂದು ಕನ್ನಡ ಮತ್ತು ಅನ್ಯ ಮಾಧ್ಯಮ ಇಂಗ್ಲಿಷ್ ಮಾಧ್ಯಮಗಳಲ್ಲಿ ಓದ್ತಾ ಇರತಕ್ಕಂಥ ನಮ್ಮ ಮಕ್ಕಳು ದೃಷ್ಟಿ ಆಗ್ತಾ ಇದೆ, ಸಾಹಿತ್ಯದ ಪ್ರಸಾರ ಆಗ್ತಾ ಇದೆ, ಆದರೆ ಅದಕ್ಕೆ ಅದರದೇ ಆದಂತಹ ಮಿತಿಗಳಿವೆ ಅಂತ ಇನ್ನೊಂದು ಇದೆ. ಆ ಸಾಹಿತ್ಯವನ್ನ ಮುಂದೆ ಓದುವವರು ಯಾರು, ಆದರೆ ಮುಂದೆ ಓದುವವರು ಯಾರು, ಎಲ್ ಕೆ ಜಿಯಿಂದ ಒಂದನೇ ಕ್ಲಾಸಿನಿಂದಲೇ ಇಂಗ್ಲಿಷ್ ಮಾಧ್ಯಮದಲ್ಲಿ ಓದ್ತಕ್ಕಂಥ ಮಕ್ಕಳು ಕನ್ನಡ ಓದ್ಲಿಕ್ಕೂ ಬಾರದೇ ಇರುವಂತಹ ಸ್ಥಿತಿಯಲ್ಲಿರುವಾಗ ಕನ್ನಡ ಸಾಹಿತ್ಯವನ್ನು ಆಸ್ವಾದಿಸುವವರು ಅವರು ಅದನ್ನು ಸಮಾಜದಲ್ಲಿ ಮೂಡ್ತಾ ಇದೆ. ಮತ್ತೊಂದು ಮೊಬೈಲ್, ಇವತ್ತು ನಮ್ಮ ಕೈಯಲ್ಲಿರ್ತಕ್ಕಂಥ ಮೊಬೈಲ್ ಇದ್ರೆ ಮಾಧ್ಯಮ ಇರಲಿ ಪರವಾಗಿಲ್ಲ, ಇಂಗ್ಲಿಷ್ ಮಾಧ್ಯಮವೇ ಇರಲಿ, ಆದರೆ ಪ್ರತಿಯೊಂದು ಮಗುವಿಗೂ ಮನೆಯಲ್ಲಿ ಸಾಹಿತ್ಯವನ್ನು ಅದು ಶಿಕ್ಷಣಕ್ಕಿಂತ ಭಿನ್ನವಾದದ್ದು, ಬದುಕಿಗಿಂತ ಭಿನ್ನವಾದದ್ದು ಅಂತ ಅರ್ಥ ಮಾಡಿಸಿ ಅವರಿಗೆ ಕನ್ನಡ ಸಾಹಿತ್ಯ. ಮೊಬೈಲ್ಗಳಲ್ಲಿ ಇವತ್ತು ಎಲ್ಲ ಒಳ್ಳೆಯ ಕೃತಿಗಳು ಮೊಬೈಲ್ನಲ್ಲಿ ಡಿಜಿಟಲೀಕರಣದ ರೂಪದಲ್ಲಿ ಸಂಗ್ರಹ ಆಗ್ತಾ ಇವೆ, ಅದನ್ನು ನಾವು ಗಮನಿಸಬೇಕು. ಅದನ್ನು ಓದ್ತಕ್ಕಂಥ ಪ್ರೇರಣೆ ಮತ್ತು ಮಾರ್ಗದರ್ಶನ ಶಿಕ್ಷಕರಿಂದ ಮತ್ತು ದೊಡ್ಡವರಿಗಾಗಿ ನಮ್ಮ ಉಪನ್ಯಾಸಕರು ಸಿದ್ಧರಾಗಿದ್ದಾರೆ. ಸಾಹಿತ್ಯ ಮತ್ತು ಮಾಧ್ಯಮ ಎನ್ನುವ ವಿಷಯಗಳು ಯಾಕಿರಬಹುದು ಅಂತ, ಯಾಕೆ ಅಂತಂದ್ರೆ ಇಲ್ಲಿ ಮಂಜುನಾಥನೇ ಮಾಧ್ಯಮ ಆಗಿರೋದ್ರಿಂದ ಅದು ಸಾಧ್ಯ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಅದು ಸಾಹಿತ್ಯ ಅಂತ ಹೇಳಿದ್ರು ಅಲ್ಲ ನಾಗರಾಜರಾವ್ ಅವರು ಹೇಳಿದ್ರು, ಶುಭವನ್ನು ಕೊಡೋದು ಸಾಹಿತ್ಯ ಅಂತ. ಮಾಧ್ಯಮ ಶುಭ ಕೊಡತ್ತೆ ಅಂತ ಇಲ್ಲಿ ಯಾರು ನಂಬ್ಕೊಂಡಿದ್ದೀವಿ? ಇನ್ನೊಂದು ಪ್ರಶ್ನೆ ಕೂಡ ಕೇಳ್ಬೋದು, ಮಾಧ್ಯಮ ಶುಭ ಕೊಡಲ್ಲ ಅನ್ನೋದು ಇಲ್ಲ. ಶೇಷಾದ್ರಿ ಅವರು ಕಾದಂಬರಿ ಓದಿದ್ರೆ ರೋಮಾಂಚನ ಆಗುತ್ತೆ ಅಂತ, ಸುದ್ದಿಯನ್ನು ಓದಿದರೆ ಅಥವಾ ಟಿ ವಿಯಲ್ಲಿ ಬರುವ ಸುದ್ದಿಗಳನ್ನು ಕೇಳಿಸ್ಕೊಂಡ್ರೆ ರೋಮಾಂಚನ ಆಗುತ್ತೆ. ಸಾಹಿತ್ಯ ಮತ್ತು ಮಾಧ್ಯಮ ಅಂತ ಹೇಳಿದಾಗ ಇಲ್ಲ, ಅವಾಗ ಪತ್ರಿಕೋದ್ಯಮ ಶಿಕ್ಷಣ ಶುರುವಾದ ನಂತರದಲ್ಲಿ ಡಿ ವಿ ಜಿ ಅವರು ಬಹಳ ದೊಡ್ಡ ಪತ್ರಕರ್ತರು ಜೀವನ ಅಂತ ಒಂದು ಪತ್ರಿಕೆ ತರ್ತಿದ್ರು. ಇತ್ತೀಚಿನ ವನರಾಜು ಪತ್ರಿಕೆ ಮಾಡಿದ್ದು ಗೊತ್ತು ನಿಮಗೆ, ವಿವೇಕ್ ಶಾನ್ಬಾಗು ಪತ್ರಿಕೆ ಮಾಡಲಿ ಕೆಲಸ ಮಾಡ್ತಿದ್ರು. ಸಾಹಿತ್ಯ ಕಳೆದ ಒಂದು 25 ವರ್ಷದಿಂದ ಈಚೆಗೆ ಪತ್ರಕರ್ತರಿಗೆ ಸಾಹಿತ್ಯ ಬೇಕಾಗಿಲ್ಲ ಅನ್ನುವಂಥ ಒಂದು ಭಾವನೆ ಬಂದಿದೆ. ಟಿ ವಿಯಲ್ಲಿ ಬರುವ ವರದಿಗಳನ್ನು ಬೆಳಗ್ಗೆಯಿಂದ ಈಗ 24 ಟಿ ವಿನಲ್ಲಿ ಒಳ್ಳೆ ಆ್ಯಂಕರ್ ಆಗಬಹುದು, ಒಂದೇ ಕಂಡೀಷನ್ ಏನಂತಂದರೆ ಮಹಾರಕ್ಕಸ ಅಂತ ಹೇಳೋದು ಗೊತ್ತಿರಬೇಕು, ಮಹಾಪಾಪಿ ಅಂತ ಹೇಳೋದು ಗೊತ್ತಿರಬೇಕು. ಅದಕ್ಕಿಂತ ಇನ್ನೊಂದು ತಮಾಷೆ ಇದೆ, ಎರಡು ವಿಶೇಷ ಶಬ್ದಗಳಿದ್ದಾವೆ ನಮ್ಮ ಇತ್ತೀಚೆಗೆ ಯಾವ ಸುದ್ದಿ ಕೇಳಿದ್ರೂ ಶಾಕ್ ಆಗದೆ ಇರೋ ಸ್ಟೇಜಿಗೆ ಬಂದ್ಬಿಟ್ಟಿದ್ದೀನಿ. ಇಲ್ಲಿ ವೀರೇಂದ್ರ ಹೆಗ್ಡೆ ಅವರು ಇಂಥ ಮಾತಾಡಿದರು, ನಿನ್ನೆ ಸ್ಮೃತಿ ಇರಾನಿ ಅವರು ಇಂಥ ಮಾತಾಡಿದರು ಅಂತ, ಹತ್ತಕ್ಕಿಂತ ಕಡಿಮೆ ಶಬ್ದ ಅಭಿಪ್ರಾಯಪಟ್ಟರು, ಆರೋಪಿಸಿದರು, ಆಪಾದಿಸಿದರು, ವಿಮರ್ಶಿಸಿದರು, ಇಷ್ಟು ಶಬ್ದ. ಸಾಹಿತ್ಯ ಯಾಕೆ ಬೇಕು? ಹಾಗಾದರೆ ಸಾಹಿತ್ಯ ಯಾಕೆ ಬೇಕು ಅಂತಂದರೆ ಈ ಕಾರ್ಯಕ್ರಮದ ನಂತರ ನಡೆಯುವ ಸಾಂಸ್ಕೃತಿಕ ಕಾರ್ಯಕ್ರಮ ಇದೆಯಲ್ಲ ಅದನ್ನು ವರದಿ ಮಾಡಲಿಕ್ಕೆ ಬೇಕು, ಸುಂದರವಾದ ವರದಿಯನ್ನು ಮಾಡೋದಕ್ಕೆ ಸಾಹಿತ್ಯ ಬೇಕು. ವಸ್ತು ಪ್ರದರ್ಶನದ ವಿಷಯಗಳನ್ನು ನೀವು ವರದಿ ಮಾಡಿದರೆ ನಾಳೆ ಪತ್ರಿಕೆಯಲ್ಲಿ ಧರ್ಮಸ್ಥಳಕ್ಕೆ ಬರದೇ ಇದ್ದವರು ಅದನ್ನು ಓದಿದರೆ ಒಂದು ವಿಷಯವನ್ನು ಪ್ರೆಸೆಂಟ್ ಮಾಡ್ತೀರಿ ಅಂದರೆ ಅದಕ್ಕೆ ನಿಮಗೆ ಸಾಹಿತ್ಯ ಗೊತ್ತಿರಬೇಕು. ಪತ್ರಕರ್ತ ಸಾಹಿತ್ಯ ಅಂತಂದರೆ ಯಾವುದು ಸುದ್ದಿ ಅಂತ ಗೊತ್ತಾಗೋದು ಅವನು ಎಷ್ಟು ಓದಿದ್ದಾನೆ ಅನ್ನುವ